ಲೋಹದ ಉಂಗುರಗಳು ಸೇರಿಸಿವೆಯೇ, ಈ ಎಲ್ಲವೂ ನಾದದ ಗುಣವನ್ನು ನಿರ್ಣಯಿಸುತ್ತವೆ. ಅಲ್ಲದೆ ಚರ್ಮವನ್ನು ಬಡಿಯುವುದು ಒಂದೋ ಎರಡೋ ಕೋಲುಗಳಿಂದಲೇ ಕೈಯಿಂದಲೇ, ಕೋಲಿನ ತುದಿಗೆ ಭಾರವಾದ ಗುಂಡಾದ ರಚನೆ ಇದೆಯೇ ಎನ್ನುವುದು, ವಾದ್ಯವನ್ನು ಹಿಡಿದಿರುವ ರೀತಿ ಅಡ್ಡಡ್ಡಲಾಗಿಯೇ ಉದ್ದುದ್ದ ನಿಲ್ಲಿಸಿಕೊಂಡೇ, ಮೈಗೆ ಕಟ್ಟಿಕೊಂಡು ಬಾಜಿಸುತ್ತಿದ್ದಾರೆಯೇ ನೆಲದ ಮೇಲಿಟ್ಟೆ, ಇವುಗಳೂ ಮುಖ್ಯವೇ. ಎಲ್ಲಕ್ಕಿಂತ ಹೆಚ್ಚಾಗಿ ವಾದಕನ ಸಾಮರ್ಥ್ಯ, ಅವನು ವಾದ್ಯವನ್ನು ಮಾತನಾಡಿಸಬಲ್ಲ. ಈ ನಗಾರಿಲಿ ಎರಡು ಭಾಗ ಕಾಣಿಸ್ತಾ ಇದೆಯಲ್ಲ, ಎರಡು ಭಾಗ ಇದೆ, ಅದು ಎರಡು ಭಾಗ ಇದೆ, ಅದನ್ನ ಒಂದು ಕಂಬಿ ಸರಪಳಿಗಳಲ್ಲಿ ಸೇರಿಸಿದಿರಾ, ಅದಕ್ಕೆ ಹಗ್ಗ ಕಟ್ಕೊಂಡು ಅದನ್ನ ಹೆಗಲ್ ಮೇಲೆ ಹಾಕೊಂಡು ಕತ್ತಗ ಹಾಕೊಂಡಿದ್ದೀರಾ, ಕೈನಲ್ಲಿ ಕೋಲಿದೆ ಅಲ್ವಾ, ಕೋಲು ಕೂಡ ಅಂತಾರದ್ನ, ಆ ಕೋಲಿನ ತುದಿನ ಬಗ್ಸಿ ಅದಕ್ಕೆ ದಾರ ಕಟ್ಕೊಂಡಿದ್ದೀರಾ. ಈ ನಗಾರಿ ಎರಡು ಭಾಗದ ಹೆಸರೇನು? ಒಂದು ಮದ ಅಂತೀವಿ, ಒಂದು ಕಣಿ ಅಂತೀವಿ. ಒಂದು ಮದ ಒಂದು ಕಣಿ, ಯಾವುದು ಹೆಚ್ಚಿನ ಶ್ರುತಿ ಇದು? ಬಲಗಡೆ ಹೆಚ್ಚು ಹೆಚ್ಚು ಎತ್ತರಕ್ಕೆ ಕೇಳಿಸೋದು ಯಾವುದು? ಕಣಿನಾ? ಕಣಿ ಕಣಿ ಇದು ಮದ ಅನ್ನೋದು. ಎಲ್ಲಿ ಕಣಿ ನುಡಿಸಿ? ಹಾ ಮದ. ಹೋ, ಈ ಚರ್ಮದಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತಾ? ಚರ್ಮದಲ್ಲಿ ಇರ್ತದೆ. ಹೇಗೆ? ಅದು ದನಿಂದ ಆದರೆ ಸೌಂಡ್ ಬರೋದಿಲ್ಲ ಕಣಿಗೆ. ಹಾಂ, ಇದು ಮದಕ್ಕೆ ಇದು ಹಾಕಿದ್ರೆ ತಡೆಯೋದಿಲ್ಲ. ಚರ್ಮ ಎಮ್ಮೆದೇ ಹಾಕ್ಬೇಕಿತ್ತು. ಎಮ್ಮೆದೇ ಹಾಕ್ಬೇಕು ಅಂದ್ರೆ ದಪ್ಪ ಚರ್ಮ. ದಪ್ಪ ಚರ್ಮ ಇದ್ರೆ ಎಮ್ಮೆ ದಪ್ಪ ಚರ್ಮ ಅಂತೀವಿ. ಶಬ್ದದಲ್ಲಿ ವ್ಯತ್ಯಾಸ ಆಗುತ್ತೆ. ಇನ್ನೊಂದ್ಸತಿ ಕಣಿ ಮದ ಎರಡು ನೋಡಿಸಿ. ಬೆಟ್ಟ ಇನ್ನೂರೇ, ಈ ತಮಟ ಇದೆಯಲ್ಲ, ಅದನ್ನ ಯಾವ ರೀತಿ ನೀವು ತಯಾರು ಮಾಡ್ತೀರಿ ಅಂತ ಹೇಳ್ತೀರಿ? ನೀರಿಗೆ ನೆನೆ ಹಾಕ್ತೀವಿ, ಈ ಚರ್ಮ ಬಾರವನ್ನು ನೆನೆ ಹಾಕ್ತೀವಿ, ಆಮೇಲೆ ಈ ಇದರೊಳಗೆ ರಂಪಿಯಲ್ಲಿ ಕಣ್ಣು ಕೊಟ್ಟು ಚರ್ಮಕ್ಕೆ ಹಿಂಗೆ ಕಣ್ಣು ಕೊಟ್ಟು ಅದನ್ನು ಬಾರೋ ನುಗ್ಗಿಸಿ ಚೆಂದಾಗಿ ಬಿರಿ ಕೊಡ್ತೀವಿ ತಾಯಿ. ಚರ್ಮ ಅಂತಂದ್ರಲ್ಲ, ಯಾವ ಚರ್ಮ ಅದು? ಮೇಕೆ ಚರ್ಮ. ಆಮೇಲೆ ಚರ್ಮನ ನೀವು ಸುಲಿದ ಮೇಲೆ ಯಾವ ರೀತಿ ಅದನ್ನು ಸಿದ್ಧ ಮಾಡ್ತೀರಿ? ಇದಕ್ಕೋಸ್ಕರ ಅದನ್ನು ಮಧ್ಯಕ್ಕೆ ಸಿಗದ್ಬಿಟ್ಟು ಗೂಟ್ಗಳು ಮಾಡ್ಕೊಂಡು ಬೆಸಿಗೆ ಹೊಡೆದು ಬಿಸಿಲಲ್ಲಿ ಒಣಗಿಸಿ ಮೇಲೆ ಬುದ್ಧಿ ಸವರಿ ಎರಡು ದಿನ ಅದನ್ನು ಒಣಗಿಸಿ ರೆಡಿ ಮಾಡಿ ಮಡಗಿರ್ತೀವಿ. ನೀರಿಗೆ ಒಂದು ದಿವಸ ಉನಿ ಹಾಕಿ ಆಮೇಲೆ ತಮಟೆ ಮುಚ್ಚುಣಿಕೆ ಮಾಡ್ತೀವಿ. ಈ ತಮಟೆ ಮೇಲೇನೋ ಚರ್ಮ ಮುಚ್ಚಿದ್ರೆ ಯಾವುದ್ರ ಮೇಲೆ ಮುಚ್ಚುತ್ತಿರತ್ತ? ಕಬ್ಬಿಣದ ಬಳೆ ಮೇಲೆ. ಆ ಕಬ್ಬಿಣದ ಬಳೆ ಎಲ್ಲಿ ಸಿಕ್ಕತ್ತೆ ನಿಮಗೆ? ಅದು ಅಲಗೂರು ಒಂದರಲ್ಲಿ ಮಾಡಿರ್ತಾರೆ, ಆ ಬಳೆ ಖರೀದಿಗೆ ತಗೊಂಬಂದು ಅದನ್ನ ಮುಚ್ಚಣಿಕೆ ನಾವು ಮಾಡ್ಕೋತೀವಿ. ಅಲ್ಲಿ ಕಾಣುತ್ತಲ್ಲ ಇನ್ನೊಂದು ವಾದ್ಯ, ಅದ್ಯಾವುದು? ನಗರಿಕಾಯಿ ಅಂತ. ಆ ಕಡೆ ಇರೋದು? ಅದು ತಾರ್ಸಿ ಅಂತ. ಅವುಗಳಿಗೆ ಏನು ಹೇಗೆ ಮಾಡ್ತೀರಿ ಅಂತ ಹೇಳಿ? ಅವು ಅಷ್ಟೇ ಒಣಗಿಸೋದು ಚರ್ಮಗಳು, ಇದನ್ನ ಹಂಗೆ ಬಿಗಿ ಮಾಡಿದ್ವು ಅದನ್ನು ಹಂಗೆ ನಾವು ರೆಡಿ ಮಾಡ್ಕೊಂಡು ಬಿಗಿ ಮಾಡ್ಕೋತೀವಿ. ಅಂದ್ರೆ ನೀವು ತಮಟೆಗೂ ಒಂದೇ ಚರ್ಮ, ನಗರಿಗೂ ಒಂದೇ ಚರ್ಮನ? ಇಲ್ಲ, ದನಿ ಇಂದು ನಗರಿಕಾಯಿಗೆ ತಾರಸಿಗೂ ತಮಟೆಗೂ ಮೇಕೆ ಚರ್ಮ. ನಗರಿಗೆ ದನಂದು ಈ ಕಡೆಗೆ ದನಿಂದು ಆ ಕಡೆಗೂ ದನಿಂದನ? ಎರಡು ದನಿನವೆ. ಅದಕ್ಕೆ ಬಳೆ ಎಲ್ಲಿಂದ ಸಿಕ್ತೆ? ಅದು ದೊಡ್ಡದು, ಅದು ಅಲ್ಗೂರಲ್ಲೇ ತರಬೇಕು. ಇತ್ತೀಚೆಗೆ ಏನೋ ಬೇರೆ ಒಂಥರ ಶೀಟ್ ಗೀಟ್ ಎಲ್ಲ ಹಾಕಿ ಮಾಡ್ತೀರಂತ ಕೇಳಿದ್ವಲ್ಲ, ಅದು ಹೇಗಿರುತ್ತೆ? ಅದು ಸರಿಯಲ್ಲ ತಾಯಿ. ಸೊಂಡ್ ಬರಲ್ಲ, ನಾದಾಗ ಬರಲ್ಲ. ಇದನ್ನ ಕಟ್ಟುತ್ತೀರಲ್ಲ ನೀವು, ಕಟ್ಟೋದು ನೀವು ಹೇಳೋದೇನೋ ತುಂಬಾ ಸರಳವಾಗಿ ಹೇಳ್ಬಿಟ್ರಿ, ಆದ್ರೆ ನೋಡಿದ್ರೆ ಬಲೆ ಇದಾಗ ಕಟ್ಟಿದ್ದೀರಾ, ಬಿಗಿಯಾಗಿ ಕಟ್ಟಿದ್ದೀರಾ, ಅದು ಅಲ್ಲದೆ ಏನೇನೋ ಒಂಥರ ಹೆಣಕೆ ಹೆಣಕೆ ಹೆಣಕೆ ಹೆಣದು ಕಟ್ಟಿದ್ದೀರಾ, ಅದು ಎಲ್ಲಿ ಕಲ್ತ್ಕೊಂಡ್ರಿ ನೀವು? ಹಿಂಗೆ ಇರೀಗ್ರದ್ರ ಕಲ್ತ್ಕೊಂಡಂಗ ಆಯ್ತು ತಾಯಿ. ನಿಮ್ಮ ಮನೇಲಿ ಇನ್ಯಾರು ಕಲ್ತಿದಾರಾ? ನನ್ನ ಮಗ ಒಬ್ಬ ಕಲ್ತವ, ನಿಮ್ಮ ಬೆಟ್ಟೆ ಅನ್ನೋನು. ಈಗ ನಿಮ್ಗೆ ತಿಂಗಳಲ್ಲಿ ಒಂದು ವರ್ಷದಲ್ಲಿ ಎಷ್ಟು ವಾದ್ಯಗಳು ಮಾಡ್ಕೊಡ್ತೀರಿ ನೀವು ಜನಕ್ಕೆ? ಹಾಗಾದ್ರೇನು ಜೊತೆ ಆರು ಜೊತೆ ವರ್ಷಕ್ಕೆ ಬತ್ತವೆ ತಾಯಿ. ಈಗ ನೀವು ಇದು ವಯಸ್ಸಾಗಿದೆ ನಿಮ್ಗೀಗ, ಈಗ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ನೀವು ಮಾಡ್ತಿದ್ದಾಗ ಎಷ್ಟು ಜನ ತಗೊಂಡೋಗ್ತಿದ್ರು? ಈಗ ಹೆಚ್ಚಿಗೆ ಜನ ತಗೊಂಡೋಗ್ತಾರೋ, ಕಮ್ಮಿ ಜನ ತಗೊಂಡೋಗ್ತಾರೋ, ಹೇಗೆ? ಇಲ್ಲ ಇಲ್ಲ, ಆಗ ಜಾಸ್ತಿ ತಗೊಂಡೋಗೋರು, ಈಗ ಸುಮಾರಾಗಿ ಎಲ್ಲ ಅಲ್ಲ ಅಲ್ಲ ಅಲ್ಲೇ ಎಲ್ಲ ಕಲ್ತ್ಕೊಂಡವ್ರೆ ಯಾರುಗಳ ಕಡಿಮೆ ಈಗ ಬರ್ತಾರೆ, ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ನನ್ನ ಎಳೆಯ ವಯಸ್ಸಿನಲ್ಲಿ ಒಂದು ದೃಶ್ಯ ನೋಡಿದ್ದೆ, ಒಂದು ಕತ್ತೆ. ಅದರ ಬೆನ್ನ ಮೇಲೆ ಅತ್ತ ಒಂದು ಇತ್ತ ಒಂದು ಎಂಬಂತೆ ನಗಾರಿ ಕಟ್ಟಿತ್ತು. ಒಬ್ಬಾತ ಅದನ್ನು ಬಡಿಯುತ್ತಾ ನಡೆಯುತ್ತಿದ್ದಾನೆ, ಕತ್ತೆ ಮುಂದೆ, ಆತ ಹಿಂದೆ. ನೀವು ಇನ್ನೂ ಎಷ್ಟು ಬಗೆಯ ವಾದ್ಯವಾದನ ನೋಡಿದ್ದೀರೋ, ಇದಕ್ಕಿಂತ ವಿಚಿತ್ರವಾದವು.